ಶುದ್ಧತೆ ಕಾಪಾಡುವಲ್ಲಿ ನಿರ್ಲಕ್ಷ್ಯ ಖಂಡಿತ ಸಲ್ಲದು. ಕುಡಿಯುವ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕುರಿಗಳ ಕಾಳಜಿ ಕುರಿತು ಡಾ ಶಶಿಧರ್ ಸೊಪ್ಪಿಮಠ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳುವಿರಿ. ಮೊದಲಿಗೆ ಕೇಳೋಣ ಬೇಸಿಗೆಯಲ್ಲಿ ಕುರಿಗಳ ಕಾಳಜಿ ಕುರಿತು ಡಾ ಶಶಿಧರ್ ಸೊಪ್ಪಿಮಠ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಕುರಿಗಳ ಕಾಳಜಿ ಅಂತಕ್ಕಂತ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕುರಿ ಸಾಕಾಣಿಕೆದಾರರಿಗೆ ಮತ್ತು ರೈತರಿಗೆ ಮಾಡಿಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ಸಿಂಧೂರು ತಾಲೂಕಿನ ಗಾಂಧಿನಗರದ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಶಶಿಧರ್ ಸೊಪ್ಪಿಮಠ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ಒಂದು ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಸೊಪ್ಪಿಮಠ್ ಅವರೇ. ನಮಸ್ಕಾರ ಸರ್. ಹೇಳಿ, ವರ್ಷದಿಂದ ವರ್ಷಕ್ಕೆ ಏನು ಬೇಸಿಗೆ ಒಂದು ಸೀಸನ್ ಬರುತ್ತೆ, ಪ್ರತಿ ವರ್ಷನೂ ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕುರಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂತ ವಿಚಾರ ನಾವೆಲ್ಲ ಕೇಳಿದ್ದೇವೆ. ಈ ಒಂದು ದಿನದಲ್ಲಿ ಕುರಿಗಳಿಗೆ ವಿಶೇಷವಾಗಿ ಬಿಸಿಲು ಯಾವ ರೀತಿ ಪರಿಣಾಮ ಬೀರದಂತ ಹೇಳ್ತಿರ್ತಾವ? ನಿಜವಾಗ್ಲು ಸರ್, ಕುರಿಗಳಿಗೆ ತುಂಬಾ ಬಿಸಿಲಿನ ತಾಪ ಬಡಿಯುತ್ತೆ. ತುಂಬಾ ಜನ ನಮ್ಮ ಕುರಿಗಾರರಿಗೆ ಇನ್ನೂ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಇಲ್ಲ. ಏನಂತಂದ್ರೆ ಇವ್ರೇನ್ ಮಾಡ್ತಾರೆ, ಈಗಿನ ಎಸ್ಪೆಷಲಿ ಈಗಿನ ಜನರೇಷನ್ ಏನಿದೆಯಲ್ಲ ಸರ್, ತುಂಬಾ ಲೇಟ್ ಆಗಿ ಮೇಸಕ್ ಹೋಗ್ತಾರೆ. 9 ಗಂಟೆಯಿಂದ ಮೇಸಕ್ ಹೋಗ್ತಾ ಇದಾರೆ. ಆ ಒಂದು ಪದ್ಧತಿ ಏನಾದ್ರೂ ಚೇಂಜ್ ಆಗ್ಬೇಕು. ಬೆಳಗಿನ ಮತ್ತು ಸಾಯಂಕಾಲ ಹೊತ್ತಲ್ಲಿ ತಂಪಾದ ವಾತಾವರಣದಲ್ಲಿ ಎಷ್ಟು ಸಾಧ್ಯ ಅಷ್ಟು ಮೇಯಿಸಕ್ ಪ್ರಯತ್ನ ಮಾಡ್ಬೇಕು ಸರ್. ಒಂದು ಇದನ್ನ ಹೇಳೋ ಪ್ರಕಾರ, ಈ ಕುರಿಗಳು ಮತ್ತೆ ಮೇಕೆಗಳು ಕಂಪೇರ್ ಮಾಡಿದ್ರೆ ಮೇಕೆಗಳು ಈಟನ್ನ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಬಟ್ ಕುರಿಗಳಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಸರ್. ಆಮೇಲೆ ಕುರಿಗಳಿಗೆ ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ, ಇವರು ಎಸ್ಪೆಷಲಿ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ಕೂದಲನ್ನು ಬಿಟ್ಟು ಕೂದಲನ್ನ ಕಟಿಂಗ್ ಮಾಡೋದು ಒಳ್ಳೇದು. ಶೇರಿಂಗ್ ಅಂತ ಏನ್ ಕರಿತೀವಲ್ಲ, ಶೇರ್ ಮಾಡಿಸ್ಬೇಕು ಸರ್ ಕುರಿಗಳಿಗೆ.

ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿ ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:21. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕುರುಡೆ ಗ್ರಾಮದ ಹನುಮಂತಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಕೆಡುವಾರುಂಟೇ ಮಣ್ಣು ಬೊಂಬೆಯಂತೆ ತನುವಾನಿದನು, ನಂಬಿ ಕೆಡುವ ಮಾಯದಿಂದ ಜನಸೆ ಬೆಳೆದು ಕಾಯವೆನಸೆ ಸತ್ತು ಕಡೆಗೆ, ಮಾಯದಿಂದ ಜನಸೆ ಬೆಳೆದು ಕಾಯವೆನಸೆ ಸತ್ತು ಕಡೆಗೆ, ನಾಯಿ ನರಿಯೂ ತಿಂದು ಕೆಡುವ ನಾಯಿ ನರಿಯೂ ತಿಂದು ಕೆಡುವ ಏಯವಾದ ವಡಲಾನಿದನು, ನಂಬು ಬೇಡವೋ ಮನುಜ ನಂಬು ಬೇಡವೋ, ಮನುಜ ನಂಬು ಬೇಡವೋ. ತನ್ನ ಶರೀರದಲ್ಲಿರುವ ಆಸೆಯನ್ನು ನೂರು ಬಾಳ್ವೇನೆಂದು ತನ್ನ ಶರೀರದಲ್ಲಿರುವ ಆಸೆಯನ್ನು ನೀರ ಕಲಸಿ ನಿಮಿಷದಲ್ಲಿ, ನೀರ ಕಲಸಿ ನಿಮಿಷದಲ್ಲಿ ತೋರಿ ಅಳಿವ ದೇಯಾವಿದನು, ನಂಬು ಬೇಡವೋ ಮನುಜ ನಂಬು ಬೇಡವೋ, ಮನುಜ ನಂಬು ಬೇಡವೋ. ಅರೆ ಯಾ ಭೋಗಗಳ ಸೇ ಪರರ ಒರೆದು ತನ್ನ ನೆಚ್ಚೇದವರ ದರೆಯ ಭೋಗಗಳ ಸೇ ಪರರ ಒರೆದು ತನ್ನ ನೆಚ್ಚೇದವರ ನೆರಡು ವಿಧದಿ ಕೆಡಸಿಯ ಮನ ನೆರಡು ವಿಧದಿ ಕೆಡಸಿಯ ಮನ ಪುರಕ್ಕೆ ಕೆಡುವ ವಂಗೇರಿದ ನಂಬಬೇಡವೋ ಮನುಜ ನಂಬಬೇಡವೋ ಮನುಜ ನಂಬಬೇಡವೋ ಮಾಯೇ ಜಗವು ನಿನ್ನೊಳಗೆ ನೀನು ಎಮ್ಮೊಳಗೆ ಜಗವು ನಿನ್ನೊಳಗೆ ನೀನು ಎಮ್ಮೊಳಗೆ ಜಗವು ನಿನ್ನೊಳಗೆ ಜಗವು ನಿನ್ನೊಳಗೆ ನೀನು ಎಮ್ಮೊಳಗೆ ಅಡಗಿದೆ ಅಯ್ಯ ಕೂಡಲ ಸಂಗಮ ದೇವಯ್ಯ ನೀ ಎಮ್ಮೊಳಗೆ ಅಡಗಿದೆ ಅಯ್ಯ ಕೂಡಲ ಸಂಗಮ ದೇವಯ್ಯ ಜಗವ ಸುತ್ತಿರುವುದು ನಿನ್ನಯ ಮಾಯೆ ಜಗವ ಸುತ್ತಿರುವುದು ನಿನ್ನಯ ಮಾಯೆ ನಿನ್ನ ಸುತ್ತಿರುವುದು ಎನ ಮನ ನೋಡಯ್ಯ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ತಪವ